मास्क गमछे या कपड़े से ढक कर रखें। आंख कान नाक मुंह न छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ಅಡಿಕೆ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಐಗೂರು ಗ್ರಾಮದ ಕೃಷಿಕ ಕೆಎನ್ ಕರಿಬಸಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಐಗೂರು ಗ್ರಾಮದ ಕೃಷಿಕರಾದಂತಹ ಕೆಎನ್ ಕರಿಬಸಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಅಡಿಕೆ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕರಿಬಸಪ್ಪ ಅವರೇ. ನಮಸ್ಕಾರ ಸರ್. ಕರಿಬಸಪ್ಪ ಅವರೇ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಪ್ರಾರಂಭ ಮಾಡಿದ್ರೆ? ನಾನು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ರೀತಿ ಮಾಡ್ಲಿಲ್ವಾ? ವಿದ್ಯಾಭ್ಯಾಸ ಮಾಡ್ಕಂತಾನೆ ಮಾಡಿದೀವಿ ಸರ್ ಕೃಷಿನ ನಮ್ಮ ತಂದೆಯರ ಜೊತೆಗೆ. ಈಗ ವಿದ್ಯಾಭ್ಯಾಸ ಬಿಟ್ಟು ಈ ಕೃಷಿಗೆ ಯಾಕೆ ಬಂದ್ರೆ ನೀವು? ತಂದೆಯರಿಗೆ ಎರಡು ಕಡೆ ಜಮೀನು ಮಾಡೋದು ಕಷ್ಟ ಆಗ್ತಾ ಇತ್ತು, ಅದಕ್ಕೆ ನಾವು SLC ಮಟ್ಟ ಓದ್ಬಿಟ್ಟು ಅಲ್ಲಿಂದ ಅವ್ರ ಜೊತೆಗೆ ಕೃಷಿ ಮಾಡ್ತಾ ಇದ್ದೀವಿ. ಕೃಷಿ ಜಮೀನು ಅಂತಂದ್ರೆ ನಿಮ್ದು ಎಷ್ಟು ಎಕರೆ ಇದೆ ಕರಿಬಸಪ್ಪ ಅವರೇ? 4 ಎಕರೆ 30 ಗುಂಟೆ ಇದೆ ಸರ್. ಈಗ ಅದರಲ್ಲಿ ಅಡಿಕೆ ಬೆಳೆ ಇದೆ, ಅದರಲ್ಲಿ ಪರ್ಯಾಯ ಬೆಳೆ ಅಂತ ಏನು ಮಾಡ್ತಾ ಇಲ್ಲ. ಈಗ ಅಡಿಕೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರೆ ನೀವು? ನಮಗೆ 18-20 ವರ್ಷ ಇದ್ದಾಗ ಶೇಂಗಾ ಹತ್ತಿ ಮೆಕ್ಕೆಜೋಳ ರಾಗಿ ಊಟದ ಜೋಳ ಬೆಳೀತಾ ಇದ್ವಿ. ಆಮೇಲೆ ತದನಂತರ ಸುಮಾರು ಒಂದು 10 ವರ್ಷ ಕಬ್ಬು ಬೆಳೆದ್ವಿ. ಈಗ ಅಡಿಕೆ ಬೆಳೀತಾ ಇದ್ವಿ ಸರ್. ನಡುವೆ ತಾಳೆ ಹಾಕಿದ್ವಿ, ಅದರಿಂದ ಏನು ಉಪಯೋಗ ಆಗಲಿಲ್ಲ. ತಾಳೆ ಗಿಡ ತೆಗೆದ್ಬಿಟ್ಟು ಈಗ 6 ವರ್ಷ ಕೆಳಗೆ ಅಡಿಕೆ ಸಸಿ ನೆಟ್ಟಿದ್ವಿ. ಈಗ ಅದರಿಂದ ಆದಾಯ ಕಾಣ್ತಾ ಇದೆ. ಈಗ 10 ವರ್ಷಗಟ್ಟಲೆ ನೀವು ಕಬ್ಬು ಬೆಳೆದ್ರಲ್ಲ, ಅಂದ್ರೆ ಲಾಭದಾಯಕ ಬೆಳೆ ಆಗ್ಲಿಲ್ವಾ ಕಬ್ಬು? ಇಲ್ಲ, ಅದರಲ್ಲಿ ಅವತ್ತಿನ ಫ್ಯಾಕ್ಟ್ರಿ ಕಂಡೀಷನ್ ಅದೆಲ್ಲ ನೋಡ್ಕೊಂಡ್ಬಿಟ್ರೆ ಬಹಳ ಕಷ್ಟ ಇತ್ತು. ಲೇಬರ್ ಪ್ರಾಬ್ಲಮ್ ಇತ್ತು. 12 ತಿಂಗಳಿಗೆ ಕಡಿಯೋ ಕಬ್ಬು 18 ತಿಂಗಳು 20 ತಿಂಗಳು ಕಡ್ದಿದ್ದೀವಿ. ಅವಾಗ ಹವಾಮಾನ ವೈಪರೀತ್ಯದಿಂದ ಮಳೆ ಆಗಲಿಲ್ಲ ಸರಿಯಾಗಿ. ಒಂದು 7 ಎಕರೆ ಕಬ್ಬು ನಮ್ಮದು ಪೂರ್ತಿ ಒಣಗೇ ಹೋಗ್ಬಿಡ್ತು. ಹಂಗಾಗಿ ಅದರಿಂದ ಬೇಸರ ಆಗಿ ಕಬ್ಬು ಕದ ಬಿಟ್ವಿ. ಕಬ್ಬಿಗೆ ಮಿನಿಮಮ್ 1 ಕೆಜಿ ಸಕ್ಕರೆ ತೆಗೆಯೋಕ್ಕೆ 2800 ಲೀಟರ್ ಗಂಟಲೆ ನೀರು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಯಥೇಚ್ಛವಾಗಿ ನೀರು ಬೇಕು. ಈಗ ಅಡಿಕೆಗೆ ಅದರದ್ದು 0.5% ನೀರು ಸಾಕಾಗುತ್ತೆ. ಈಗ ಇವತ್ತಿನ ಸಂದರ್ಭದಲ್ಲಿ ಮಳೆಗಾಲ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಬ್ಬು ಬೆಳೆದು ಬೆಲ್ಲ ಮಾಡಿ ಮಾರಾಟ ಮಾಡಿ ಹೆಚ್ಚು ಲಾಭ ತಗೊಳ್ಬೋದಾಯ್ತು ಅಂತ ಅನ್ಸಲ್ವಾ? ಅವಾಗ ನಾವು ಕಬ್ಬು ಬೆಳೆಯಬೇಕಾದ್ರೆ ಸಾವಯವದ್ದೇನು ಇರಲಿಲ್ಲ ಸರ್, ಬರೇ ಫರ್ಟಿಲೈಸರೇ ಯೂಸ್ ಮಾಡ್ತಾ ಇದ್ವಿ. ಇವಾಗ ಈ ಕಬ್ಬು ಬೆಳೆಯೋದು ಲಾಭದಾಯಕ ಅಲ್ಲ ಅಂತ ಅನಿಸ್ತದೆ ಸರ್. ನಮ್ಮೂರು ಸುತ್ತಮುತ್ತ ಬೆಳೀತಾ ಇದಾರೆ, ಬಟ್ ಅಂತ ಲಾಭ ಏನಿಲ್ಲ ಅನಿಸ್ತಾ. ಕಬ್ಬು ಯಾಕೆ ಲಾಭದಾಯಕ ಬೆಳೆ ಆಗ್ತಾ ಇಲ್ಲ ಇವತ್ತಿನ ದಿನದಲ್ಲಿ? ಈಗ ಲೇಬರ್ ಕಾಸ್ಟು ಜಾಸ್ತಿ ಇದೆ ಸರ್. ಆಮೇಲೆ ಫ್ಯಾಕ್ಟ್ರಿ ಒಳಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ಅದಕ್ಕೆ ಯಥೇಚ್ಛವಾಗಿ ನೀರು ಬೇಕು, ಉರಿತ ಗೊಬ್ಬರ ಬೇಕು. ಎಕರೆಗೆ 8-10 ಕ್ವಿಂಟಲ್ ಗೊಬ್ಬರ ಹಾಕ್ಬೇಕು ಒಂದು ವರ್ಷಕ್ಕೆ ಕಬ್ಬು ಬೆಳೆಯೋಕ್ಕೆ. ಈ ತರ ಎಲ್ಲ ಪ್ರಾಬ್ಲಮ್ ಇದೆ. ಅಂದ್ರೆ ಕೃಷಿಯಲ್ಲಿ ಹೆಚ್ಚು ಖರ್ಚುಗಳು ಬರ್ತಾ ಇದಾವೆ ಅಂತ ಹೇಳ್ತೀರಾ? ಖರ್ಚು ಜಾಸ್ತಿ ಇದೆ ಸರ್, ಲಾಭ ಕಡಿಮೆ ಇದೆ. ಈಗೇನು ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಅಡಿಕೆಗೆ ಮಾತ್ರ ಲಾಭ ಅನಿಸ್ತಾ ಇದ್ಬಿಟ್ರೆ ಬೇರೆ ಯಾವ ಬೆಳೆಯಲ್ಲೂ ತರಕಾರಿಯಲ್ಲೂ ಇಲ್ಲ, ತರಕಾರಿ ಬೆಳೆದ್ವಿ, ಹೂ ಎಲ್ಲ ಬೆಳೆದ್ವಿ, ಚೆಂಡು ಹೂ ಬೆಳೆದ್ವಿ, ಎಲ್ಲದ್ರಾಗೂ ಲಾಸ್ ಆಗಿ ಕೊನೆಗೆ ಅಡಿಕೆ ಹಾಕಿರೋದು ಸರ್. ಹೂ ಅಂತಂದ್ರೆ ಯಾವ ರೀತಿಯಾದಂತ ಹೂಗಳು ಬೆಳೆದ್ರೆ? ಕಲರ್ಸ್ ಅಂತೇಳಿ ಮಾಲೆ ಮಾಡ್ತಾರಲ್ಲ, ಅದರಲ್ಲಿ ನಡುವೆ ಹಾಕ್ತಾರ ಸರ್ ರೌಂಡ್ ರೌಂಡ್, ಅದನ್ನು ಬೆಳೆದ್ವಿ, ಚೆಂಡು ಹೂ ಬೆಳೆದ್ವಿ, ತರಕಾರಿಗಳು ಎಲ್ಲ ಬೆಳೆದ್ವಿ, ಕೋಸ್ ಬೆಳೆದ್ವಿ, ಯಾವುದು ನಾವು ಹಾಕಿದ್ದು ಇನ್ವೆಸ್ಟ್ಮೆಂಟ್ ಸಹ ನಮಗೆ ವಾಪಸ್ ಬರಲಿಲ್ಲ. ಆ ಥರ ಯಾಕೆ ನಿಮಗೆ ಹೂವಿನ ಬೆಳೆಗಳು ತರಕಾರಿ ಬೆಳೆಗಳು ಲಾಭದಾಯಕ ಆಗಲಿಲ್ಲ? ತರಕಾರಿಗೆ ವಿಪರೀತ ರೋಗ ಬೀಳಕತ್ತಿತ್ತು, ಆಮೇಲೆ ಬೆಲೆ ಸಿಗಲಿಲ್ಲ, ಹಂಗಾಗಿ ಲಾಭದಾಯಕ ಆಗಲಿಲ್ಲ ಅದಕ್ಕೆ. ಈಗ ಇರುವಂತ 4.5 ಎಕರೆ ಕೃಷಿ ಭೂಮಿಗೂ ಅಡಿಕೆ ನಾಟಿ ಮಾಡಿದ್ರಿ ಇವಾಗ? ಹೌದು ಸರ್, ನಾನು 6 ವರ್ಷ ಆಯ್ತು ಇರಕ್ಕೆ, 4.5 ಎಕರೆ ಕೃಷಿ ಭೂಮಿ ಇದೆ, ಅದಕ್ಕೋಸ್ಕರ ಅಡಿಕೆನೇ ಹಾಕಿರೋದು ಇವಾಗ. ಈಗ ಒಂದ್ ಕಾಲದಲ್ಲಿ ಈಗ 1.5 ವರ್ಷ ಕೆಳಗೆ ಮಳೆ ಹೋಯ್ತು, ನೀರಿನ ಬಹಳ ಸಮಸ್ಯೆ ಆಯ್ತಪ್ಪ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಏನ್ ಅನಿಸ್ತು ನಿಮ್ಗೆ ಅಡಿಕೆ ಬೆಳೆ? ಅವತ್ತು ಏನ್ ಮಾಡಿದ್ವಿ ಸರ್ ಅಂದ್ರೆ ಬಹಳ, ಇನ್ನು ನಮ್ಮ ಸಸಿ ಗಿಡ 1 ವರ್ಷ ಆಗಿತ್ತು ಹಾಕಿ, ಅವಾಗ ಬದುಕಲ್ಲ ಅದು ಅಡಿಕೆ ಗಿಡ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ನೀರು ಹೊಡೆದು ಟ್ಯಾಂಕರ್ ಇಂದ ಕೃಷಿ ಹೊಂಡ ಮಾಡಿಬಿಟ್ಟು ಅಲ್ಲಿಂದ ಡಂಪ್ ಮಾಡಿ ಗಿಡಗಳು ಉಳಿಸ್ಕೊಂಡ್ವಿ. ಈ ದೇವ್ರದಾಯದಿಂದ 4 ವರ್ಷ ಚೆನ್ನಾಗಿ ಮಳೆಗಾಲ ಆಗಿದೆ, ಇನ್ ಮುಂದೆ ಹೆಂಗ ಏನೋ ಗೊತ್ತಿಲ್ಲ ಸರ್. ಈಗ ಸಾಕಷ್ಟು ನೀರಿನ ಕೊರತೆ ಆಯ್ತಲ್ಲ ಅವತ್ತಿನ ಸಂದರ್ಭದಲ್ಲಿ ಅಡಿಕೆ ಹಾಕ್ಬಾರ್ದಪ್ಪ ಅಂತ ಅನಿಸ್ಲಿಲ್ವ? ಆ ಥರ ಅನಿಸ್ತು ಸರ್ ಅದು. ಈಗ ಮತ್ತಮ್ಮ ಈಗ ಅವತ್ತಿನ ಮಳೆಗಾಲ ಇವತ್ತಿನ ತನಕ ಹಿಂಗೆ ಬರ್ಲ್ದಂಗಿದ್ದಿದ್ರೆ ಅಡಿಕೆ ಗಿಡ ಉಳಿತಿರ್ಲಿಲ್ಲ, ಮತ್ತೆ ಅಡಿಕೆ ಗಿಡ ತೆಗಿಬೇಕಿತ್ತು, ಮೆಕ್ಕೆಜೋಳ ಬೆಳೆಯೋದು ಅದೇ ವರ್ಷಕ್ಕೊಂದ್ಸಲ, ಅದು ಊಟಕ್ಕಾದ್ರೆ ಬಟ್ಟೆಗಿಲ್ಲ, ಬಟ್ಟೆಗಾದ್ರೆ ಊಟಕ್ಕಿಲ್ಲ, ಅದಕ್ಕೆ ಬೆಂಬಲ ಬೆಲೆ ಇಲ್ಲ, ಅವರು ಕೊಟ್ಟದ್ದೇ ಮಾರ್ಕೆಟು, ಗೊಬ್ಬರ ಮಾತ್ರ ಅವ್ರು ಹೇಳಿದ್ದ ರೇಟಿಗೆ ತರ್ತೀವಿ, MRP ಆಯ್ತು ಅವರು ಅದ್ರ ಮೇಲೆ 500 ರೂಪಾಯಿ ಹೆಚ್ಚಿಗೆ ಆದರೂ ಕ್ವಿಂಟಲ್ಗೆ ಅದೇ ತರ್ತೀವಿ, ಬೀಜನೂ ಅದೇ ರೇಟೇ, ನಾವು ಕೊಡೋದು 1,500-1,600 ರೂಪಾಯಿ ಕ್ವಿಂಟಲ್, ಒಂದು ಪ್ಯಾಕೆಟ್ ಬೀಜ ತರಕ್ಕೆ 1,500-2,000 ರೂಪಾಯಿ ಬೇಕು, ಏನು ಲಾಭದಾಯಕ ಆಗಲ್ಲ ಸರ್. ಈಗ ಸಾಕಷ್ಟು ಕಬ್ಬು ಬೆಳೆದ್ರಿ, ತರಕಾರಿ ಬೆಳೆದ್ರಿ, ಹೂವಿನ ಬೆಳೆಗಳು ಬೆಳೆದ್ರಿ, ಇಲ್ಲ ನೀವು ಲಾಭದಾಯಕ ಆಗಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ನೀವು ಅಡಿಕೆ ಬಂದ್ರಲ್ಲ, ಈಗ ಅಡಿಕೆ ಬೆಳೆ ಬೆಳಿಬೇಕು ಅಂದ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಮಾಮೂಲಿ ಎಲ್ಲ ರೈತರು ಮಾಡ್ತಾರಲ್ಲ ಸರ್, ನಾವು ತಂದು ಗೋಡ್ ತಗೊಂಬಂದ್ವಿ ಫಸ್ಟು ಚನ್ನಗಿರಿ ತಾಲೂಕು ವಡ್ನಾಳ್ ಅಂತ ಗ್ರಾಮದಲ್ಲಿ, ಅಲ್ಲಿ ಹಳೆ ಮರದ ಒಳ್ಳೆ ಗೋಡ್ ಸಿಕ್ತು, ಅದನ್ನು ತಂದ್ಬಿಟ್ಟು ಸಸಿ ಮಾಡ್ಕೊಂಡ್ವಿ, ಸಸಿ ಮಾಡಿ ಎಕರೆಗೆ ನಮ್ಮದು 6-9 ದಾಯ ಮಾಡಿದ್ವಿ, ಎಲ್ಲರೂ ಆ್ಯಕ್ಚುಲಿ ಮಾಡೋದು 8-9 ದಾಯ ಮಾಡ್ತಾರೆ, ನಮ್ಮ ಜಮೀನು ಕಡಿಮೆ ಇದೆ ಅಂತೇಳಿ 6-9 ಮಾಡಿದ್ವಿ, 9 ಮಾಡಿ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ವಿ, ಆಮೇಲೆ ಸರ್ಕಾರದಿಂದ ಕೃಷಿ ಹೊಂಡ ಅಂತೇಳಿ ಕೊಟ್ರು ಸರ್, ಕೃಷಿ ಹೊಂಡ ತೆಗೆಸ್ಕೊಂಡ್ವಿ. ನಮ್ಮದು ಊರು ಪಕ್ಕನೇ ಹೊಲ ಇರೋದ್ರಿಂದ ವೇಸ್ಟ್ ನೀರೆಲ್ಲ ಉಬ್ಬರೋದು, ಅಂದರೆ ಬೋರ್ವೆಲ್ ನೀರು ತೊಂದರೆ ಆದಾಗ ಆ ನೀರು ಸ್ಟೋರ್ ಮಾಡ್ಕೊಂಡಿರ್ತಿದ್ವಲ್ಲ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ನಾವು ಅದನ್ನ ಯೂಸ್ ಮಾಡ್ಕೊತಾ ಇದ್ವಿ ಕೃಷಿ ಹೊಂಡದಿಂದ. ಈಗ ಕೃಷಿ ಹೊಂಡ ಮಾಡಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಇಲ್ಲ, ಅದರಿಂದ ಉಪಯೋಗ ಆಗುತ್ತೆ ಸರ್, ನಾವು ನೀರು ಕಡಿಮೆ ಬೋರ್ವೆಲ್ಲಿಂದ ನೀರು ಬಂದ್ರೂ ಅದನ್ನೆಲ್ಲ ಸ್ಟೋರೇಜ್ ಮಾಡಿಬಿಟ್ಟು ಅದನ್ನ ವಾರಕ್ಕೊಂದ್ಸಲ ಆಗಲಿ 15 ದಿನಕ್ಕೊಂದ್ಸಲ ಆಗಲಿ ಅದನ್ನು ಅಡಿಕೆ ಗಿಡ ನೀರು ತೊಂದರೆ ಆದಾಗ ಅಡಿಕೆ ಗಿಡ ಆದರೂ ಬದುಕಿಸ್ಕೊಂಡ್ರೆ ನೆಕ್ಸ್ಟ್ ವರ್ಷ ಮಳೆ ಬಂದಾಗಾದರೂ ಬೆಳೆ ಬರ್ತೈತಿ, ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಅದು ತುಂಬ ರೈತರಿಗೆ ಅನುಕೂಲ ಆಗಿದೆ ಕೃಷಿ ಹೊಂಡದಿಂದ. ಈಗ ನಿಮ್ಮ ಕೃಷಿ ಹೊಂಡದಲ್ಲಿ ಸಾಕಷ್ಟು ನೀರನ್ನು ಅಲ್ಲಿ ಹಿಡಿದಿಟ್ಕೊಂಡ್ರೆ ಅಂದರೆ ಅಂತರ್ಜಲ ಹೆಚ್ಚಾಗಿ ನಿಮ್ಮ ಕೊಳವೆ ಬಾಯಲ್ಲಿ ನೀರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಹಾಂ, ಅದು ಖಂಡಿತ ಸರ್, ಅದರಿಂದ ಅಂತರ್ಜಲ ಹೆಚ್ಚಿಗೆನೂ ಆಗುತ್ತೆ. ನಮ್ಮ ಹೊಲ ಸುತ್ತಮುತ್ತಲ 4-5 ಕೃಷಿ ಹೊಂಡಗಳು ಇದ್ದಾವೆ, ಎಲ್ಲರೂ ಅದೇ ರೀತಿ ಮಾಡ್ತಾ ಇದ್ದಾರೆ ಬೇಸಾಯನ. ಈಗ ನೀವು ಅಡಿಕೆ ಹಾಕಿದ್ರಲ್ಲ, ಆ ಕೃಷಿ ಭೂಮಿ ಯಾವ ಮಣ್ಣಿಂದ ಕೂಡಿದೆ? ನಮ್ಮದು ಕಪ್ಪು ಮಿಶ್ರಿತ ಮಣ್ಣು ಸರ್, ಸ್ವಲ್ಪ 1 ಎಕರ್ ಮರಳು ಮಿಶ್ರಿತ ಬರ್ತದೆ, ಕಪ್ಪು ಮಿಶ್ರಿತದಾಗ ಹೈಯೆಸ್ಟ್ ಈಲ್ಡ್ ಬರ್ತೈತೆ ನಮ್ಮ ಅಡಿಕೆ, ಮರಳು ನೆಲದಲ್ಲಿ ಸ್ವಲ್ಪ ಕಡಿಮೆ ಇದೆ. ಈಗ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನು ಯಾವ ರೀತಿ ಎಲ್ಲ ಫಲವತ್ತತೆ ಮಾಡಿದ್ರೆ, ಕೆರೆ ಮಣ್ಣು ಈ ಥರ ಏನು ಕೊಟ್ಟರೆ? ಹ್ಞೂ ಸರ್, ನಮ್ಮ ಕೃಷಿ ಹೊಂಡ ತೆಗೆದಿದ್ದ ಮಣ್ಣು ಒಂದು 400-500 ಲೋಡ್ ಮಣ್ಣು ಬಂದಿತ್ತು, ಅದನ್ನೆಲ್ಲ ಕಡೆ ಸಮಪ್ರಮಾಣ ಹರಡಿಬಿಟ್ಟು ಫ್ಲೋ ಹೊಡೆದು ಆಮೇಲೆ ರೋಟೋವೇಟರ್ ಹೊಡೆದು ಹೊಲ ಅದ ಮಾಡ್ಕೊಂಡು ಒಂದಡಿ ಗುಂಡಿ ತೆಗೆದ್ಬಿಟ್ಟು ಆಮೇಲೆ ಅಡಿಕೆ ಸಸಿ ನಾಟಿ ಮಾಡಿರೋದು ಸರ್. ಈಗ ಗೋಟ್ ತಂದಿದ್ರಲ್ಲ ನೀವು ಅಡಿಕೆ ಗೋಟನ್ನು, ಈ ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡ್ರೆ? ಅದನ್ನು ತಂದ್ಬಿಟ್ಟು 1,000 ಗೋಟು ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಅದನ್ನು ನಾವು ಬಚ್ಚಲು ಮನೇಲಿ ಇಟ್ಟಿದ್ವಿ ಸರ್, ಅದು ಅದಕ್ಕೆ ಡೈಲಿ ನೀರು ಬಿಡ್ತಾ ಇದ್ವಿ, ಅದು ಮೊಳಕೆ ಆಗಿ 1 ತಿಂಗಳಾದಮೇಲೆ ಒಂದು 4-5 ಇಂಚು ಮೊಳಕೆ ಆದಮೇಲೆ ಅದನ್ನು ಮಣ್ಣು ಏರಿಸ್ಬಿಟ್ಟು ಮಣ್ಣಿಗೆ ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಕೆಂಪು ಮಣ್ಣು ಏರಿಸಿ 2 ಕೆಜಿ ಪ್ಯಾಕೆಟ್ ತಂದು ಅದನ್ನು ಪ್ಯಾಕೆಟ್ ಮಾಡಿಟ್ಟು ಹೊಲದಲ್ಲೇ ಇಟ್ಟಿದ್ವಿ ಸರ್. ಅದಕ್ಕೆ ನೀರಿನ ಅವಶ್ಯಕತೆ ಯಾವ್ಯಾವಾಗಿರ್ತತೆ ಅವಾಗ ನೀರು ಬಿಡ್ತಾ ಇದ್ವಿ, ಆಮೇಲೆ ಫರ್ದರ್ 1 ವರ್ಷ ಆದಮೇಲೆ ಅದನ್ನ ನಾಟಿ ಮಾಡಿದ್ವಿ. ಈಗ ಸಸಿ ನೀವು ಆರಿದ್ರಲ್ಲ ಅವಾಗ ನೀವು ಮಣ್ಣು ಗೊಬ್ಬರ ಕೊಟ್ಟಿರಲ್ಲ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ನೀವು? ಹಾ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಸರ್. ಕೊಟ್ಟಿಗೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಕೊಡಂಗಿಲ್ಲ? ಇಲ್ಲ, ಕೊಟ್ಟಿಲ್ಲ ಸರ್. ಈ ಸಸಿ ಬೆಳೆಯಕ್ ಮಾತ್ರ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ, ಇದ್ದಾರೆ ಕೆಲವರು ದನದ ಆಕಳಿಂದು ಗಂಜಲು ಜಾಸ್ತಿ ಸಗಣಿ ಗೊಬ್ಬರ ಇದ್ದಾರೆ, ಅವರೆಲ್ಲ ಜಾಸ್ತಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಮಣ್ಣಲ್ಲಿ ಆ ಥರ ನಾಟಿ ಮಾಡ್ತಾರೆ ಅದನ್ನು. ಈಗ 9 ಮತ್ತು 6 ದಾಯದಲ್ಲಿ ನೀವು ನಾಟಿ ಮಾಡಿದ್ರಲ್ಲ ಅಂದ್ರೆ ಎರಡು ಕಡೆ ಎಲ್ಲ ನಿಮಗೆ ಬೇಸಾಯ ಕ್ರಮ ಮಾಡೋಕೆ ಏನು ತೊಂದರೆ ಆಗಲ್ಲ? ಇಲ್ಲ ಸರ್, ಸಣ್ಣ ಸಸಿ ಇದ್ದಾಗ ಎರಡು ಕಡೆ ಮಾಡಬಹುದು, ಸಸಿ ದೊಡ್ಡವಾದ ಮೇಲೆ ಒಂದೇ ಸೈಡ್ ಬೇಸಾಯ ಮಾಡಕ್ ಬರೋದು. ಈಗ ಮತ್ತೆ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರ ನೀವು? ಈಗ ಮುಂಚೆ ಎಲ್ಲ ಕಳೆನಾಶಕ ಹೊಡಿತಿದ್ವಿ ಸರ್, ಈಗ 2 ವರ್ಷದಿಂದ ಕಳೆನಾಶಕ ಹೊಡೆಯೋದು ಬೇಡ ಅಂತಾನು ಬಿಟ್ಟಿದ್ದೀವಿ. ಈಗ ನಾವು ಜಸ್ಟ್ ಏನಂದ್ರೆ ರೋಟಾವೇಟರ್ ಅಷ್ಟೇ ಹೊಡಿತೀವಿ. ಅಡಿಕೆ ಕೊಯ್ಲು ಬಂದಾಗ ನಾವು ಬೇಸಿಗೆ ಡ್ರಿಪ್ ಚೆಕ್ ಮಾಡಕ್ಕಾರ ಕೈಲಿದ್ದಾನೆ ಗಿಡ ಕೇಳಿಸ್ತೀವಿ, ಇಲ್ಲ ಅಂದ್ಬಿಟ್ರೆ ರೋಟಾವೇಟರ್ ಹೊಡಿಸ್ತೀವಿ. ಅಷ್ಟು ಬಿಟ್ರೆ ಮಲ್ಚರ್ ಹೊಡಿಸ್ತೀವಿ. ಗರಿ ಎಲ್ಲ ಅಡಿಕೆ ಗಡಿ 4 ಸಾಲಿಂದ ಒಂದು ಸಾಲಿಗೆ ಹಾಕ್ಬಿಟ್ಟು ವರ್ಷಕ್ಕೊಂದ್ಸಲ ಮಲ್ಚರ್ ಅಂತ ಬರುತ್ತೆ, ಅದು ನೋಡಿಸ್ತೀವಿ. ಅದೆಲ್ಲ ಪೌಡರ್ ಆಗಿ ಗೊಬ್ಬರ ಆಗುತ್ತೆ, ಕಾಂಪೋಸ್ಟ್ ಆಗುತ್ತೆ ಅದು. ಅಂದ್ರೆ ನಿಮ್ಮಲ್ಲೇ ಸಿಗುವಂತ ತ್ಯಾಜ್ಯಗಳಿಂದ ಸಾವಯವ ಗೊಬ್ಬರನ ಮಾಡ್ಕೊಳ್ತೀರಾ? ಹೌದೌದು, ಹಸಿರೆಲೆ ಅದು ಜಾಸ್ತಿ ಕಳೆ ಬೆಳೆದಾಗ ಅದು ಮತ್ತೆ ಕೊಳೆಯುತ್ತದಲ್ಲ, ಅದೇ ಹಸಿರೆಲೆ ಗೊಬ್ಬರ ಆಗುತ್ತೆ. ಕರಿಬಸಪ್ಪ ಅವರೇ, ನೀವೊಂದು ಮಾತು ಹೇಳಿದ್ರ ಸರ್, ನಾವು ಮೊದಲೆಲ್ಲ ಅಡಿಕೆ ಒಳಗಡೆ ಕಳೆಗಳಿಗೆ ಸಾಕಷ್ಟು ಕಳೆನಾಶಕ ಹೊಡಿತಾ ಇದ್ವಿ, ಇತ್ತೀಚೆಗೆ ಹೊಡಿತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಕೈಬಿಟ್ರೆ ನೀವು? ಇಲ್ಲ, ಅದರಿಂದ ಭೂಮಿ ಬರ್ಡಾಕತಿ ಅಂತೇಳಿ ಕೆಲವರು ತಿಳಿದಂತರೆಲ್ಲ ಹೇಳಿದ್ರು ಸರ್, ಕೃಷಿ KVK ಎಲ್ಲ ಬಂದಿದ್ರು, ಅವರು ಅದ್ರ ಬಗ್ಗೆ ಮಾಹಿತಿ ಇರೋರಲ್ಲ. ಅವ್ರು ಬಂದು ಹೇಳಿದಾಗ ಈ ಥರ ನಮಗೂ ಅದ್ರ ಬಗ್ಗೆ ಅರಿವಾಯಿತು. ಮುಂದೆ ಫರ್ದರ್ ಹಿಂಗೆ ಹೊಡ್ಕೊಂತ ಹೋದ್ರೆ ಭೂಮಿನೇ ಬೆಳೆಯಲ್ಲ, ಬರೀ ನೆಲ ಎಲ್ಲ ವಿಷ ಆಗುತ್ತೆ ಅಂತೇಳಿ ನಮಗೆ ಮನವರಿಕೆ ಆದಮೇಲೆ ಕಳೆನಾಶಕ ಹೊಡೆಯೋದು ಬಿಟ್ಟಿದ್ವಿ. ಅಂದ್ರೆ ಪ್ರತಿಯೊಬ್ಬ ರೈತರು ರಾಸಾಯನಿಕಗಳನ್ನೆಲ್ಲ ತ್ಯಜಿಸಿದ್ರೆ ಅಂದ್ರೆ ಭೂಮಿಯ ಒಂದು ಗುಣಮಟ್ಟವನ್ನು ನಾವು ಮುಂದಿನ ಒಂದು ಪೀಳಿಗೆಗೆ ಉಳಿಸ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಅದು ಖಂಡಿತ ಸರ್, ಈಗ ನಾವು ಎಲ್ಲದನ್ನು ಮಾಡ್ಕೊಂತ ಹೋದ್ರೆ ಮುಂದೆ ನಾವು ಏನ್ ಬೀಜ ಹಾಕಿದ್ರೆ ಬೆಳೀತತ್ತೆ ಅನ್ನೋ ಖಾತ್ರಿನೇ ಇಲ್ಲ ಅಂತ ನಮಗೆ ಮನವರಿಕೆ ಆಗಿದೆ ಸರ್. ಅಡಿಕೆ ನಾಟಿ ಮಾಡಿ ಮೇಲೆ ನೀರಿನ ವ್ಯವಸ್ಥೆ ಅಂತಂದ್ರೆ ನಾಯಿ ನೀರು ಬಿಟ್ರೆ ಡ್ರಿಪ್ನ ವ್ಯವಸ್ಥೆ ಮಾಡಿದ್ರೆ ಸರ್? ಬೇಸಿಗೆಯಲ್ಲಿ 1-2 ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ 3 ನೀರು ಆಯ್ ನೀರು ಬಿಡ್ತೀವಿ, ಪ್ರತಿ ಸಲನು ಡ್ರಿಪ್ಪೇ ಬಿಡೋದು ಸರ್. ನಾವು ಆಯ್ ನೀರು ಬಿಡೋದ್ರಿಂದ ನೆಲ ಜಾಸ್ತಿ ಗಟ್ಟಿ ಆಗುತ್ತೆ, ಡ್ರಿಪ್ ಬಿಡೋದ್ರಿಂದ ಯಾವಾಗಲೂ ನೆಲ ಮಿದು ಇರುತ್ತೆ. ಅದು ಈಗ ನೀವು ಯಾವುದೇ ರೀತಿಯಾದಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಅಡಿಕೆ ಗಿಡಗಳಿಗೆ ಕೊಡಲ್ಲ ಹಂಗಾದ್ರೆ? ಇಲ್ಲ ಸರ್, ಲಾಸ್ಟ್ ಇಯರ್ ನಮಗೆ ಗೊತ್ತಿರಲಿಲ್ಲ, ಕೊಟ್ಟಿವಿ. ಈ ವರ್ಷದಿಂದ ಕೊಡ್ತಿರಲಿಲ್ಲ. ಈ ಸಲ ಗೊಬ್ಬರ, ಕಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಕೆಂಪು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ, ಜನವರಿ ನಂತರ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಈಗ ಆದಷ್ಟು ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ, 15 October ನವೆಂಬರ್ ಲಾಸ್ಟ್ ಒಳಗೆ ನಾವು ಗೊಬ್ಬರ ಕೊಡಬೇಕು ಅಡಿಕೆ ಗಿಡಕ್ಕೆ ಅಂತ ಹೇಳ್ತಾರೆ. ಯಾಕೆ ಲೇಟ್ ಮಾಡಿದ್ರೆ ನೀವು? ಇಲ್ಲ ಸರ್, ಅಲ್ಲಿ ನಮಗೆ ನಾವು ಮುಂಚೆ ಬೇಸಾಯ ಎಲ್ಲ ಮಾಡ್ತಿದ್ವಲ್ಲ, ಮುಂಗಾರಿ ಬೀಳಕರ ನಾವು ಗೊಬ್ಬರ ಕೊಟ್ಟು ನೆಲ ಹೊಲ ಅದ ಮಾಡ್ತಾ ಇದ್ವಿ. ಆ ಪ್ರಿನ್ಸಿಪಲ್ ನನ್ನ ಮೇಲೆ ಇದು ಮಾಡ್ತಾ ಇದ್ವಿ. ಈಗೆಲ್ಲ ಮೊದ್ಲೆಲ್ಲ ನೀವು ರಾಸಾಯನಿಕ ಗೊಬ್ಬರ ಹೆಚ್ಚು ಕೊಡ್ತಿದ್ರಲ್ಲ ಅಡಿಕೆ ಗಿಡಕ್ಕೆ, ಈಗ ಇತ್ತೀಚೆಗೆಲ್ಲ ಕೈ ಬಿಟ್ರಿ ನೀವು, ಈಗ ಏನ್ ಬದಲಾವಣೆ ಕಂಡಿದ್ರೆ? ಇಲ್ಲ ಸರ್, ಈಗ ನಾವು ರಾಸಾಯನಿಕ ಗೊಬ್ಬರ ಅಡಿಕೆ ಹಾಕಿಂದ 5 ವರ್ಷದಿಂದ ಯೂಸೇ ಮಾಡಿಲ್ಲ. ನಾವು ಲಾಸ್ಟ್ ಇಯರ್ ಯಾರು ಕೊಡ್ಬೇಕಂತ ಹೇಳಿದ್ರು ಕೊಟ್ಟಿದೀವಿ, ಅಷ್ಟು ಬಿಟ್ರೆ ಮತ್ತೆ 1 ವರ್ಷದಿಂದ ಕೊಟ್ಟಿಲ್ಲ. ಈ ತರ ಮಾಡಿ ಈಗ 1 ವರ್ಷ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟಿರಲ್ಲ, ಅಲ್ಲೇನು ನಿಮ್ಗೆ ಏರುಪೇರು ಆಯ್ತು ಬೆಳೆಯಲ್ಲಿ? ಇಲ್ಲ, ಈಗ ಲಾಸ್ಟ್ 2 ವರ್ಷದಿಂದ ಮಳೆ ಜಾಸ್ತಿ ಆಗಿಬಿಟ್ಟು ಗಿಡಗಳು ಶೀತ ಆಗಿದ್ವು, ಅದರಿಂದ ರಾಸಾಯನಿಕ ಗೊಬ್ಬರ ಬೇಕು ಅಂತ ಹೇಳಿದ್ರು ಒಬ್ಬರು ಕೃಷಿ ವಿಜ್ಞಾನ ಕೇಂದ್ರದವರು, ಹಂಗಾಗಿ ಕೊಟ್ಟಿದ್ದೀವಿ ಸರ್. ಆಮೇಲೆ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ, ಅದರಲ್ಲಿ ಯೂರಿಯಾ ಅಂಶ ಕಡಿಮೆ ಇದೆ, ಸ್ವಲ್ಪ ಯೂರಿಯಾ ಕೊಡು, ಸಾರಜನಕ ಕಡಿಮೆ ಇದೆ ಕೊಡ್ರಿ ಅಂತ ಹೇಳಿದ್ರು ಕೊಟ್ಟಿದ್ದೀವಿ. ಯಾಕನಿಸ್ತು ನಿಮಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ? ನಮ್ಮ ಅಡಿಕೆ ಕಾಯಿ ಬೀಳ್ತಾ ಇದ್ವಲ್ಲ, ಇದರಿಂದ ಏನು ಮಣ್ಣಿಂದ ಫಾಲ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿದ್ವಿ. ಸಮ ಪ್ರಮಾಣದಾಗ ಯಾವ್ದು ಬೇಕೋ ಅದನ್ನು ಕೊಡೋಣ ಅಂತೇಳಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ದು. ಅಂದರೆ ಅರಳೆಲ್ಲ ಉದುರ್ತಾ ಇದ್ವು. ಹೌದೌದೌದು. ಈಗ ಅಡಿಕೆ ನಾಟಿ ಮಾಡಿ ಮೇಲೆ ಮಿಶ್ರ ಬೆಳೆಯಾಗಿ ಈಗ ಬಾಳೆ ಇಂಥವೆಲ್ಲ ಬೆಳೆದ್ರೆ? ಇಲ್ಲ ಸರ್, ನಾವು ಸ್ಟಾರ್ಟಿಂಗ್ ಅಡಿಕೆ ಹಾಕಿದಾಗ 1 ವರ್ಷ ಮೆಕ್ಕೆಜೋಳ ಬೆಳೆದ್ವಿ, ಆ ನಂತರ ತರಕಾರಿ ಬೆಳೆದ್ವಿ, ಆಮೇಲೆ 3 ವರ್ಷದಿಂದ ಏನು ಹಾಕಿಲ್ಲ ನಾವು. ಅದರಲ್ಲಿ ಕುಂಬಳ ಬೆಳೆದ್ವಿ, ಅದರಿಂದ ಏನು ಆದಾಯ ಬರಲಿಲ್ಲ, ರೇಟು ಸಿಗಲಿಲ್ಲ. ಈಗ ಪ್ರತಿ ವರ್ಷ 1-2 ಬಾರಿ ಮಾತ್ರ ಈಗ ಅಡಿಕೆಯಲ್ಲಿ ಉಳುಮೆ ಮಾಡ್ತೀವಿ ಅಂತ ಹೇಳಿದ್ರೆ? ಹೌದೌದು ಸರ್, ವರ್ಷದಾಗ 1-2 ಸಲ ಅಷ್ಟೇ, ಅದು ನೆಲ ಕೀಳಂಗೇನು ಬೇರೆ ಅರಿಯಂಗೇನು ಮಾಡಲ್ಲ, ಜಸ್ಟ್ ಮೇಲೆ ಕಳೆ ಹೋಗಂಗೆ ಕಲ್ಟಿವೇಷನ್ ಮಾಡ್ತೀವಿ. ಈಗ 5 ವರ್ಷದ ಗಿಡಪ್ಪ ನಿಮ್ಮ ಅಡಿಕೆ ಗಿಡ ಅಂದ್ರೆ ಫಲಕ್ ಬಂದಿದೆ, ಅದರೊಳಗಡೆ ಎಲ್ಲ ಅಂದ್ರೆ ದ್ವಿದಳ ಧಾನ್ಯಗಳ ಬೀಜಗಳನ್ನೆಲ್ಲ ಚೆಲ್ಲಿದ್ರೆ ಅಲ್ಲಿ ಒಂಥರ ಬಳ್ಳಿಯಾಗಿ ಅದೇ ಸಾವಯವ ಗೊಬ್ಬರ ರೀತಿ ಮಾಡ್ಬೋದಲ್ಲ ನೀವು? ವ್ಯಾಲಿಡ್ ಬೀನ್ಸ್ ಅಂತ ಬರುತ್ತೆ, ಉಳ್ಳಿ ಉಳ್ಳಿ ಅಂತಾರಲ್ಲ ಅದು, ಅದನ್ನೀಗ ಪ್ರತಿ ಸಾಲಿಗೂ ವ್ಯಾಲಿಡ್ ಬೀನ್ಸ್ ಆಗ್ತಾ ಇದಾವೆ. ಅದು ಸೊಪ್ಪು ಆಗ್ಬಿಟ್ಟು ಬಹಳ ಒಂದು 5-6 ಅಡಿ ಎತ್ತರ ಬೆಳೀತದೆ ಸರ್. ಅದು ಹಂಗೆ ನೆಲಕ್ಕೆ ಬಿಟ್ಬಿಟ್ರೆ ನೆಲದಲ್ಲಿ ಫುಲ್ ಅಳ್ಕೆ ಅಂತತ್ತೆ. ಸ್ವಲ್ಪ ಒಂದು 3-4 ತಿಂಗಳಾದಿಂದ ಅದು ಬತ್ತಕ್ಕೆ ಸ್ಟಾರ್ಟ್ ಮಾಡ್ತತ್ತಲ್ಲ, ಅವಾಗ ನಾವು ಕಲ್ಟಿವೇಷನ್ ಮಾಡಿಬಿಟ್ರೆ ಅದೇ ಹಸಿರೆಲೆ ಗೊಬ್ಬರ ಆಗ್ತದೆ. ಮತ್ತೆ ನೀವು ಬೇರೆ ಕಡೆಯಿಂದ ತಂದು ಹಾಕಂತ ಅವಶ್ಯಕತೆನೇ ಇರಲ್ಲ ಗೊಬ್ಬರಗಳನ್ನಲ್ವಾ? ಹಸಿರೆಲೆ ಗೊಬ್ಬರಗಳು ಅದೇ ಅದೇ ಮೇಜರ್ ಮಾಡ್ತಾ ಇದೀವಿ ಸರ್. ಅದು ಈಗ ಎಲ್ಲ ಡಯಾಂಚ ಬೆಳಿಬಹುದು, ಸೆಣಬು ಬೆಳಿಬಹುದು, ಇವೆಲ್ಲ ಸಾಕಷ್ಟು ಭೂಮಿಯ ಫಲವತ್ತತೆಯನ್ನ ಹೆಚ್ಚಲು ಕಾರಣ ಆಗ್ತವೆ. ಹೌದೌದೌದೌದು. ನಮ್ಮಲ್ಲಿ ದನಗಳು ಇಲ್ಲ ಸರ್, ಈಗ ಇತ್ತೀಚೆಗೆ ಮನೆಗೆ ಎಲ್ಲ ತೆಗೆದು ಬಿಟ್ಟಿದೀವ. ನಾವು ಕೊಟ್ಟಿಗೆ ಗೊಬ್ಬರ ಕೊಂಡ್ಕೋಬೇಕಾದ್ರೂ 5-6 ಸಾವಿರ ರೂಪಾಯಿ ಲೋಡ್ ಕೊಂಡ್ಕೋಬೇಕು, ಅದು ಕಾಸ್ಟ್ ಜಾಸ್ತಿ ಆಗ್ತದೆ. ಅದನ್ನ ಮತ್ತೆ ಏರ್ಸೋದು ಅದೆಲ್ಲ ಇದ್ರೆ ಒಂದು ಲೋಡಿಗೆ 10 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಹಂಗಾಗಿ ವ್ಯಾಲಿಡ್ ಬೀನ್ಸು, ಡಯಾಂಜ, ಸಣಬು ಇದನ್ನ ಬೆಳೆದ್ರೆ ಅದೇ ಸಾಕಾಗುತ್ತೆ ಅಂತ ನಮ್ಮ ಅನಿಸಿಕೆ. ಈಗ ಅಡಿಕೆ ಸಾಕಷ್ಟು ಕಟ್ಟಿಗೆ ಗೊಬ್ಬರ ಇದೆಲ್ಲ ಬೇಕಾಗತ್ತಪ್ಪ, ಗಂಜಲು ಬೇಕು. ಈಗೆಲ್ಲ ನೀವು ಅಷ್ಟಿಷ್ಟು ಹಸುಗಳನ್ನ ಕಟ್ಟಿ ನೀವು ಸಾಕಾಣಿಕೆ ಮಾಡ್ಬೋದಲ್ಲ? ಇಲ್ಲ ಸರ್, ನಾವು ಮಾಡಕ್ ಮನೆಗೆ ಒಬ್ಬೊಬ್ಬರೇ ಇದ್ದೀವಿ, ಅದು ದನಗಳು ಅದನ್ನೆಲ್ಲ ಸಾಕಕ್ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಹಳಿ ಅಂದ್ರ ಮನೆ ಮಾವರ ಮನೆಗಳು ದನ ಇರ್ತಾವಲ್ಲ, ಅಲ್ಲೋಗಿ ಡ್ರಮ್ಗಳು ಇಡ್ತೀವಿ, ಅದ್ರ ಗಂಜಲು ತುಂಬಿಸ್ಕೊಂತೀವಿ, ಅದನ್ನ ತಂದು ಹಾಕ್ತೀವಿ. ಈಗ ನಿಮಗೆ ಅಡಿಕೆ ನಾಟಿ ಮಾಡಿದ ಮೇಲೆ ಚಿಕ್ಕ ಸಸಿಯಿಂದ ಈಗ 5 ವರ್ಷ ತನಕ ನೀವು ಬೆಳೆಸಿದ್ರ ಅಂದ್ರೆ ಅಡಿಕೆ ಬೆಳೆಗೆ ಏನಾದರೂ ರೋಗ ರುಜಿನ ಈ ತರ ಕಂಡು ಬಂತ ನಿಮ್ಮ ಬೆಳೆಯಲ್ಲಿ? ಮಾಮೂಲಿ ಬಂದೇ ಬರ್ತದೆ, ಬೆಳೆಯಲ್ಲಿ ರೋಗಗಳು ಬರ್ತವೆ. ಅವಾಗ ಯಾರು ಕೃಷಿ ವಿಜ್ಞಾನಿಗಳನ್ನ ಇಂಥ ಕೇಂದ್ರದಾಗೆ ಇರೋಂತ ತಿಳಿದಂತ ಕರ್ಕೊಂಡು ಹೋಗ್ತೀವಿ. ಅವ್ರು ಯಾವುದು ಸಜೆಸ್ಟ್ ಮಾಡ್ತಾರ ಅದನ್ನ ಔಷಧಿ ಆಗಲಿ ಗಂಜುಲಾಗಲಿ ಸಾವಯವದ್ದಾಗಲಿ ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ. ಈಗ ನೀವೊಂದು ಮಾತು ಹೇಳಿದ್ರ, ನಾವು ಹೆಚ್ಚು ಇವತ್ತಿನ ದಿನದಲ್ಲಿ ಸಾವಯವದಲ್ಲಿ ಬೆಳೆದಿರತಕ್ಕಂಥವನ್ನ ನಾವು ಊಟದಲ್ಲಿ ಬಳಸ್ಬೇಕು ಅಂತ ಹೇಳಿದ್ರ, ಯಾಕೆ ಅನಿಸ್ತು ನಿಮಗೆ? ಇಲ್ಲ ಸರ್, ಆರೋಗ್ಯ ದೃಷ್ಟಿಯಿಂದ ನಮಗೆ ಈ 45-46 ವರ್ಷಕ್ಕೆ ಬಿ ಪಿ ಶುಗರು ಬಂದಿದೆ. ಸುಮಾರು ಒಂದು 2-3 ವರ್ಷದಿಂದನೂ ನಾವು ಸಿರಿಧಾನ್ಯಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾವಯವ ಅಕ್ಕಿಯಿಂದ ಕೇಸ್ ಅದರಲ್ಲೇ ಉಳಿದಿರ್ತತೆ, ಹಂಗಾಗಿ ಅದ್ರಲ್ಲಿ ಪೌಷ್ಟಿಕತೆ ಇರ್ತದೆ ಅಂತೇಳಿ ಅದನ್ನ ತಗೊಂಡು ಹೋಗಕ್ಕೆ ಬಂದಿದ್ದೀವಿ. ಈಗ ಸಾಕಷ್ಟು ಸಾವಯವದಲ್ಲಿ ಬೆಳೆದಿರತಕ್ಕಂಥ ಸಿರಿಧಾನ್ಯಗಳಿಗೆ ಬೇಡಿಕೆ ಇದೆ ಅಂತ ಹೇಳ್ತೀರಾ? ಖಂಡಿತ ಸರ್, ನಾವು ಮುಂಚೆ ನೋಡಿದಾಗ ನಾವು ಸಣ್ಣರಿದ್ದಾಗ ನಮ್ಮನೆಗೆಲ್ಲ ಬೆಳೀತಿದ್ರು ಸಾಮೆ ನವಣೆ ಅವನ್ನೆಲ್ಲ ಬೆಳೀತಾ ಇದ್ರು, ನಾವು ಉಣ್ತರ್ಲಿಲ್ಲ. ಈಗ ಅದನ್ನು ಕೊಂಡ್ಕೊಂಡು ಉಣ್ಣ ಅಂತ ಪರಿಸ್ಥಿತಿ ಬಂದಿದೆ ಇವಾಗ. ಈಗ 4.5 ಎಕರೆ ಕೃಷಿ ಭೂಮಿಯಲ್ಲಿ ಒಂದು 1/2 ಎಕರೆ ಎಲ್ಲೋ ಒಂದು ಕಡೆ ನೀವು ಈ ಸಿರಿಧಾನ್ಯಗಳನ್ನ ಬೆಳೆದು ಊಟಕ್ಕೆ ಬಳಸ್ಕೋಬೋದಲ್ಲ? ಬೆಳಿಲಿಕ್ಕೆ ಜಾಗ ಇಲ್ಲ ಸರ್ ನಮ್ಮ ಹೊಲದಲ್ಲಿ, ಎಲ್ಲ ಅಡಿಕೆ ಹಾಕ್ಬಿಟ್ಟಿದ್ದೀವಿ. ಆಮೇಲೆ ಈಗ ನಾವು ಏನಂದ್ರೂ ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಅದಕ್ಕಿಷ್ಟಷ್ಟೇ ಜಾಗ ಇರೋದು, ಅದರಿಂದ ನಾವು ಮಾಡ್ತಾ ಇಲ್ಲ ಅಷ್ಟೇ. ಈಗ ನೀವು ಎಷ್ಟೇ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಅಡಿಕೆ ಬೆಳೆದ್ರು ಅದು ನಿಮಗೆ ಊಟಕ್ಕೇನು ಸಿಗಲ್ಲಲ್ವಾ? ಇಲ್ಲ ಇಲ್ಲ ಸರ್, ಅದು ವಾಣಿಜ್ಯ ಬೆಳೆ. ಅದು ವಾಣಿಜ್ಯ ಬೆಳೆ, ಏನು ನೀವು ಹಣ ಕಾಣ್ಬೋದು ಅಷ್ಟೇ, ದುಡ್ಡು ಕಾಣ್ಬೋದು ಅದರಲ್ಲಿ. ಈಗ ಅದರಿಂದ ದುಡ್ಡು ಬರ್ತದೆ, ಅದೇ ದುಡ್ಡು ತಗೊಂಡ್ಬಿಟ್ಟು ಇಲ್ಲಿ ಸಾವಯವ ಬೆಳೆದರ ಹತ್ರ ಹೋಗಿ ತಗೊಂಬಂದು ಊಟ ಮಾಡೋದು ಅಂತ, ಆ ಬೆಳೆದವರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಅಂತ. ಈಗ 4.5 ಎಕರೆ ಕೃಷಿ ಜಮೀನಿನಲ್ಲಿ ಅಡಿಕೆಯಲ್ಲಿ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರೆ ನೀವು? ಸರ್, ನಮ್ದು ಈಗ ಆಲ್ರೆಡಿ ಇರೋದು 3 ಕೊಳವೆ ಬಾವಿ ಇದೆ, 1 ಕೃಷಿ ಹೊಂಡ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಒಂದೊಂದೇ ಬೋರ್ವೆಲ್ ಸಾಕು, ಮಳೆಗಾಲ ಜಾಸ್ತಿ ಆಗಿರಕ್ಕೆ. ಅದರಿಂದ ಈಗ ನೀರಿನ ಅನುಕೂಲ ಇದೆ, ತೊಂದರೆ ಇಲ್ದಂಗೆ ಅಡಿಕೆ ಗಿಡ. ಈ ವರ್ಷ 4 ತಿಂಗಳು ಅದು ನೀರೇ ಬಿಟ್ಟಿಲ್ಲ. ಅಂದ್ರೆ ಒಳ್ಳೆ ಉತ್ತಮವಾದ ಮಳೆಗಾಲ, ಮಳೆ ಉತ್ತಮವಾಗಿ ಮಳೆ ಬಂದಿದೆ. ಮುಂದೆ ಬೇಸಿಗೆಗೆ ಏನು ನೀರಿನ ತೊಂದರೆ ಆಗಲ್ಲ ಸರ್, ಒಂದೊಂದು ಬೋರ್ವೆಲ್ಲಿಂದಾನೆ 5-6 ಎಕರೆ ಮೇಂಟೈನ್ ಆಗುತ್ತೆ. ಈಗ ಸಾಕಷ್ಟು ಈ ವರ್ಷ ಮಳೆಗಾಲ ಆಯ್ತಲ್ಲ, ಅಡಿಕೆ ಬೆಳೆ ಮೇಲೆ ಏನು ಪರಿಣಾಮ ಬೀರಲಿಲ್ವಾ? ಇಲ್ಲ, ಈ ಸದ್ಯ ಏನು ಗೊತ್ತಾಗಿಲ್ಲ ಸರ್, ಅದು ನೆಕ್ಸ್ಟ್ ಬೆಳೆ ಬಂದಾಗ ಗೊತ್ತಾಗುತ್ತೆ, ಅದು ಶೀತ ಆಗಿ ಇಳುವರಿ ಬಂತೋ ಇಲ್ಲ ಅಂತ ಗೊತ್ತಾಗಿದೆ. ಈಗ ಆಲ್ರೆಡಿ ಮಳೆ ಬರೋದಕ್ಕೆ ಆಲ್ರೆಡಿ ಎಲ್ಲ ಕಾಯಿ ಕಟ್ಟಿತ್ತು ಅದು, ಹಂಗಾಗಿ ಏನು ಇದು ಅನಿಸಿಲ್ಲ. ಈಗೆಲ್ಲ ಬೇಸಿಗೆ ಬಂತಂದ್ರೆ ಅಡಿಕೆ ಗಿಡದ ಒಂದು ಬುಡಕ್ಕೆಲ್ಲ ಒಂದು 4-5 ಅಡಿ ಸುಣ್ಣ ಬಡಿತಾರಪ್ಪ, ಇದ್ರ ಉದ್ದೇಶ ಏನು? ಉದ್ದೇಶ ಏನಂತಂದ್ರೆ ಬಿಸಿಲಿನ ಕಿರಣಕ್ಕೆ ಸುತ್ತಲೂ ಇರೋ ಮರಗಳು ಒಡೆ ಬರಬಾರ್ದು ಅಂತ ಉದ್ದೇಶ. ಆಮೇಲೆ ಸುಣ್ಣ ಹಾಕೋದ್ರಿಂದ ಕೆಲವೊಂದು ಕೀಟಗಳು ಸತ್ತೋಗ್ತವೆ ಹಚ್ಚೋದ್ರಿಂದ ಉಪಯೋಗ ಅಂತ ನಾವು ಅನ್ಕೊಂಡಿದೀವಿ ಸರ್. ಈಗೆಲ್ಲ ಅಡಿಕೆಯಲ್ಲಿ ಸಾಕಷ್ಟು ಅಳಿಲು ಕಾಟ ಅಂತ ಹೇಳ್ತಾರೆ, ಇದನ್ನೆಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಾ? ಅಳಿಲು ಕಾಟಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್. ಅದು ಅಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ 1 ಲೀಟ್ರ್ 1 ಲೀಟ್ರ್ ಬಾಟ್ಲಿ ವೇಸ್ಟ್ ಬಾಟ್ಲಿ ಇರ್ತಾವಲ್ಲ, ಅದನ್ನ ಸುತ್ತಲೂ ಗಿಡಗಳಿಗೆ ಕಟ್ತೀವಿ, ಹೊಲ ಸುತ್ತಲೂ ಎಲ್ಲ ಗಿಡಕ್ಕೆ ಕಟ್ಟೋಕ್ಕಾಗಲ್ಲ, ಶಬ್ದ ಆಗಂಗಲ್ಲ ಸರ್. ಅದರಲ್ಲಿ ನೀರಿದ್ರೆ ಅದು ಬಂದು ನೀರಿಗೋಸ್ಕರ ಬರ್ತದೆ, ಆ ನೀರು ಕುಡಿದು ಅದು ಹೋಗುತ್ತೆ, ಅಡಿಕೆ ಗಿಡಕ್ಕೆ ಕಡಿಮೆ ದಾಂದಲಿ ಮಾಡುತ್ತೆ ಅಂತೇಳಿ ಆ ಥರ ಮಾಡ್ತಾ ಇದ್ದೀವಿ. ಜಾಸ್ತಿ ಹುಲ್ಲು ಬೆಳೆಸಿದ್ರೆ ಅಳಲಿಗೆ ಮೂಗಿಗೆ ತಾಗಿದ್ರೆ ಅದು ಗಿಡ ಹತ್ತಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಕಳೆ ಹಂಗೆ ಬಿಡ್ತಾ ಇದ್ದೀವಿ. ಕಳೆಗಳು ಜಾಸ್ತಿ ಇದ್ದಷ್ಟು ಅಳಿಲು ಕಾಟ ಬರಲ್ಲ, ಕಾಟ ಕಡಿಮೆ ಆಗುತ್ತೆ ಅಂತ, ಬರಲ್ಲ ಅಂತಲ್ಲ ತುಂಬಾ ಕಡಿಮೆ ಆಗುತ್ತೆ. ಈಗ ಸುತ್ತಲೂ ಬೌಂಡ್ರಿಗೆ ಏನಾದರೂ ಈ ಒಂದು ಅರಣ್ಯ ಸಸಿಗಳನ್ನ ತೆಂಗು ಈ ಥರ ನಾಟಿ ಮಾಡಿದರೆ? ಒಂದು 30-40 ತೆಂಗಿನ ಗಿಡ ಇದ್ದಾವೆ, ತ್ಯಾಗದ ಗಿಡ ಇದೆ, ಎಬ್ಬೇವ್ ಅಂತ ಬರುತ್ತೆ, ಅದು ಇದೆ ಸುತ್ತಲೂ. ಸುತ್ತಲೂ ಗಿಡಗಳಿಗೆ ಡೈರೆಕ್ಟ್ ಬಿಸಿಲು ಬೀಳ್ದಂಗಿದ್ರೆ ಒಡೆ ಬರಲ್ಲ ಅಂತೇಳಿ ಅದನ್ನೆಲ್ಲ ಅರಣ್ಯ ಕೃಷಿ ಮಾಡಿದ್ವಿ, ಒಂಥರ ಜೀವಂತ ಬೇಲಿ ಇದ್ದಂಗೆ. ಹೌದೌದು, ಈಗ ಮುಳ್ಳಿನ ಗಿಡ ಬೆಳೆಸೋದಕ್ಕಿಂತ ಈ ಥರ ಅರಣ್ಯ ಸಸಿಗಳನ್ನ ಬೆಳೆದ್ರೆ ಒಂದಲ್ಲ ಒಂದು ನಿಮಗೆ ಅದರಿಂದ ಸಾಕಷ್ಟು ಆದಾಯ ಕಾಣ್ಬೋದು. ಹೌದೌದು, ಈಗ ಆಲ್ರೆಡಿ ನಾವು 5 ವರ್ಷ ಅದು ಅರಣ್ಯ ಕೃಷಿ ಮಾಡಿಬಿಟ್ಟ, ಸುತ್ತಲೂ ಎಬ್ಬೇವು ಅದು, ಒಂದು 30 ಗಿಡ ಅದಾವೆ. ಮೊನ್ನೆ ಒಂದು 40,000 ಕೇಳೋದ್ರು, ಕೊಟ್ಟಿಲ್ಲ ಸರ್ ನಾವು ಹಂಗೆ ಇದಾವೆ. ಈಗ ಅಡಿಕೆ ಅಂತಂದ್ರೆ ನೀವು ನಾಟಿ ಮಾಡಿದ ಮೇಲೆ ಎಷ್ಟು ವರ್ಷಕ್ಕೆ ನಿಮಗೆ ಅದರಲ್ಲಿ ಫಲ ಸಿಕ್ತು? 4 ವರ್ಷದಲ್ಲಿ 9 ಹೊಡಿತು ಸರ್, ಅದು 5ನೇ ವರ್ಷಕ್ಕೆ ಒಂದು 25 ಕ್ವಿಂಟಲ್ ಸಿಕ್ತು, ಈ ವರ್ಷ 6ನೇ ವರ್ಷ ಈಗ ಒಂದು 200-250 ಕ್ವಿಂಟಲ್ ಮೇಲಾಗುತ್ತೆ. ಈಗ ಅಡಿಕೆ ಅಂತಂದ್ರೆ ಕೊಯ್ಲು ಯಾವ ರೀತಿ ಮಾಡ್ತೀರ ನೀವು? ಇಲ್ಲ ಸರ್, ನಾವು ಅದನ್ನ ನಾವೇ ಕೊಯ್ಯಲ್ಲ, ನಾವೇ ಬೇಸಲ್ಲ, ಅದು ಮಾರ್ಕೆಟ್ ರೇಟ್ ಹೆಂಗಿರ್ತತ ಅವರು ಕಾಯ್ತಕ್ಕೂ ಕೊಡ್ತೀವಿ, ಅವರೇ ಬಂದು ಕಟಾವ್ ಮಾಡ್ತಾರೆ, ಅಲ್ಲೇ ಪೇಮೆಂಟ್ ಮಾಡ್ತಾರೆ, ವೇ ಬಿಡ್ಸಲ್ಲಿ ಕ್ಯಾಶ್ ಕೊಡ್ತಾರೆ, ನಮ್ಮ ಮಾಲ್ ತಗೊಂಡು ಹೋಗ್ತಾರೆ, ನಾವು ಮನೆಗೆ ಬರ್ತೀವಿ. ಈಗ ಒಂದು ಗಿಡದಲ್ಲಿ ಎಷ್ಟು ಗೊನೆ ಬಂದ್ರೆ ಇದು ಒಳ್ಳೆಯ ಇಳುವರಿ ಅಂತ ಹೇಳ್ಬೋದು? ನಮ್ದು ಈ ಸಲ ಗೊನೆಗಳು ಹೊಡೆದದ್ದು 6-7 ಒಂಬಳೆ ಹೊಡೆದದ್ದು ಸರ್, ಅದರಲ್ಲಿ ಮೇಲಿರೋದು 1-2 ಅದು ಕಾಯಿ ಬಿಡಲಿಲ್ಲ, ಅದಂಗೆ ಒಂಬಳೆ ಹೊಡೆದದ್ದು ಹಂಗೆ ಸತ್ತು ಹೋಯ್ತು. ಮಿನಿಮಮ್ ಒಂದೊಂದು ಗಿಡದ 3-4 ಗೊನೆ ಇದ್ದಾವೆ, ಅವರೇಜ್ ಒಂದು 10-15 ಕೆಜಿ ಬರ್ಬೋದು ಒಂದು ಎಕರೆಗೆ ಅಂತ ಒಂದು ಗಿಡಕ್ಕೆ. ಯಾಕೆ ಫಸ್ಟ್ಗೆ ಮೇಗಳ ಒಂದೆರಡು ಗೊಂಚಲು ಯಾಕೆ ಒಣಗ್ತಾವವು? ಅದಕ್ಕೇನು ನೆಲದ್ದು ಫಲವತ್ತತೆ ಕಡಿಮೆ ಆಗಿ ಆ ಥರ ಆಗಿರ್ಬೋದು ಅಂತ ನಾವು ಅನ್ಸಿಕೆ ಅದು. ಈಗ ಕರಿಬಸಪ್ಪ ಅವರೇ, ನೀವು ನೇರವಾಗಿ ಕೇಳಿ ಕೊಡೋದಕ್ಕಿನ ಈಗ ನೀವೇ ಈ ಒಂದು ಕಾಯಿ ಸುಲಿದು ಬೇಯಿಸಿ ಮಾರಾಟ ಮಾಡಿದರೆ ಹೆಚ್ಚು ಲಾಭ ಗಳಿಸ್ಬೋದು ಅಂತ ಸಾಕಷ್ಟು ರೈತರ ಅನುಭವ ಇದೆಯಪ್ಪ. ಇಲ್ಲ ಸರ್, ಅದು ಖಂಡಿತ. ಅದು ಅದಕ್ಕೆ ವ್ಯವಸ್ಥಿತವಾಗಿ ಜಾಗ ಇರಬೇಕು, ಲೇಬರ್ ಇರಬೇಕು, ಅದಕ್ಕೆ ಟ್ಯಾಕ್ಟರ್ಗಳು ಇರಬೇಕು. ಲೇಬರ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದು ಮಾಡಿದರೆ ಲಾಭ ಆಗುತ್ತೆ. ಈಗ ಅದನ್ನೆಲ್ಲರೂ ಮಾಡೋಕ್ಕಾಗಲ್ಲ. ನಾವು ಇಲ್ದಾರ ಜಾಗ, ಅದಕ್ಕೆ ಒಂದು 5-6 ಗುಂಟೆ ಜಾಗ ಇರಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಸೆಟ್ ಮಾಡ್ಕೋಬೇಕು. ಅದಕ್ಕೆಲ್ಲ ಅಡಿಕೆ ಸುಲಿ ಯಂತ್ರ ತರಬೇಕು, ಜನ ಇರಬೇಕು. ಅದನ್ನು ಮಾಡಿದರೆ ಲಾಭ ಆಗುತ್ತೆ. ಅದನ್ನು 15-20 ಎಕರೆ ಇದ್ದಾರೋ ಅವರು ಮಾಡ್ತಾರೆ ಸರ್. ಅದು ನಾವು ಕಾಯಿ ತೂಕ ಕೊಡ್ತೀವಿ, ನಮಗೆ ಇಷ್ಟೇ ಲಾಭ ಅನ್ನಿಸ್ತಾ ಇದೆ. ಈಗ ಅಡಿಕೆ ಸಾಮಾನ್ಯವಾಗಿ ಒಂದು ಎಕರೆಗೆ ಎಷ್ಟು ಹಸಿ ಕಾಯಿನ ನೀವು ಇಳುವರಿ ತಗೊಂಡಿದ್ರೆ? ಈಗ ಪ್ರೆಸೆಂಟ್ 50-55 ಕ್ವಿಂಟಲ್ ಬಂದದ ಸರ್, 6ನೇ ವರ್ಷ ಈಗ ಸಸಿ ಗಿಡ. ಅದು ಮ್ಯಾಕ್ಸಿಮಮ್ 70-80 ಕ್ವಿಂಟಲ್ ತಗೋಬೋದು ಅಂತ ಮಾತಾಡ್ತಿದ್ದಾರೆ ಸರ್ ರೈತರು. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಈಗ ಹೇಳ್ಬೇಕಂತಂದ್ರೆ ಅಡಿಕೆ ಬೆಳೆ ಅಷ್ಟು ಲಾಭದಾಯಕ ಬೆಳೆ ಯಾವುದಿಲ್ಲ ಅಂತ ಅಂದ್ರಿ ಪ್ರಾರಂಭದಲ್ಲಿ, ಅದನ್ನ ನೀವು ಕಂಡುಕೊಂಡಿದ್ರ? ಹೌದು ಸರ್, ಖಂಡಿತ. ಅದರಿಂದನೇ ಈಗ ನಾವು ಒಂದು ಸ್ವಲ್ಪ ದುಡ್ಡು ಅಂತ ನೋಡ್ತಾರೆ. ಅದು 25-30 ವರ್ಷ ವ್ಯವಸಾಯದ ಇದರಲ್ಲಿ ಇವಾಗಲೇ ದುಡ್ಡು ಕಾಣ್ತಾ ಇರೋದು. ಈಗ ಮೆಕ್ಕೆಜೋಳ ನೋಡಿ, ಅದು ಖರ್ಚಿಗೆ ಸಹ ಈ ವರ್ಷ ಬೆಳೆದಿಲ್ಲ ಅಲ್ವಾ? 20 ಕ್ವಿಂಟಲ್ ಬಂದರೆ ಒಂದು 5 ಕ್ವಿಂಟಲ್ ನೆಲಕ್ಕೆ ಬಿದ್ದೋಗಿರ್ತದೆ. ಇನ್ನೇನು ಅಲ್ಲಿಗೆ ಗೊಬ್ಬರ ಬೀಜ ಆ ಖರ್ಚು ಅಲ್ಲಿಗೆ ಸಮ ಆಗುತ್ತೆ, ಅದರಿಂದ ಲಾಭ ಏನೂ ಸಿಗ್ತಾ ಇಲ್ಲ. ಕರಿಬಸಪ್ಪ ಅವರೇ, ಈಗ ಇತ್ತೀಚೆಗೆ ಅಡಿಕೆ ಒಳ್ಳೆ ರೇಟ್ ಆಯ್ತು ಅಂತೇಳಿ ಸಾಕಷ್ಟು ವರ್ಷದಿಂದ ವರ್ಷಕ್ಕೆ ಇದರ ಬೆಳೆ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಏನಾದರೂ ಒಂದು ಅಡಿಕೆಯಲ್ಲಿ ಈಗ ಮುಂದೆ ಏನಾದರೂ ರೇಟ್ ಕಡಿಮೆ ಆದ್ರೂ ಪರ್ಯಾಯವಾಗಿ ಏನಾದರೂ ಒಂದು ಅದರಲ್ಲಿ ಬೆಳೆಯ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅನಿಸಲ್ವಾ ನಿಮಗೆ? ಖಂಡಿತ ಸರ್, ಅದು ಅನಿಸುತ್ತೆ. ಮೆಣಸು ಬೆಳಿಬೋದು, ಅದರೊಳಗಡೆ ಎಲೆ ಬಳ್ಳಿ ವಿಳೆದೆಲೆ ಬೆಳಿಬೋದು. ಇಲ್ಲ ಸರ್, ಅದು ಮೆಣಸು ವಿಳೆದೆಲೆ ಬೆಳಿಬೇಕಂದ್ರೆ ಗಿಡ ಒಂದು 8-10 ವರ್ಷ ಎತ್ತರ ಆಗಿರ್ಬೇಕು, ಆಮೇಲೆ ಮಾಡ್ಲಿಕ್ಕೆ ಸಾಧ್ಯ. ಈಗ ಸಹ 5-6 ವರ್ಷದ ಗಿಡದಲ್ಲಿ ಮಾಡಲಿಕ್ಕೆ ಅದು ಒಂಥರ ಪರ್ಯಾಯ ಆದಾಯ ಸರ್. ಅದು ಮೆಣಸು ತುಂಬಾ ರೇಟ್ ಇದೆ, ವಿಳೆದೆಲೆ ಮಾಡಲಿಕ್ಕೆ ಲೇಬರ್ ಪ್ರಾಬ್ಲಮ್ ಇದೆ ಬಿಡಿ. ಅದು ಮೆಣಸು ಬೆಳಿಬೋದಂತ ಅನ್ಕೊಂಡಿದ್ದೀವಿ. ಮುಂದೆ ಫ್ಯೂಚರಲ್ಲಿ ಇನ್ನೊಂದು 2-3 ವರ್ಷ ಬಿಟ್ಟು ಮೆಣಸು ಹಾಕಿದ್ರೆ ಅದರಿಂದ ಆದಾಯನೂ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಇವತ್ತು ಅಡಿಕೆ ಒಂದು ಬೆಲೆ ಇದೇ ರೀತಿ ಇರುತ್ತಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅಲ್ವಾ? ಖಂಡಿತ ಸರ್. ಈಗ ಅದು ಮೆಕ್ಕೆಜೋಳ ಯಾವ ಥರ ಆಗ್ತದಾರೆ, ಅಡಿಕೆಯನ್ನೋ ಅದೇ ಥರ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೆ ನೀರು ಚೆನ್ನಾಗಿರೋದ್ರಿಂದ ಮುಂದೆ ಫ್ಯೂಚರಲ್ಲಿ ನೀರು ಕಡಿಮೆ ಆಗಿ ಅಡಿಕೆ ಗಿಡನೂ ಇದಾಗ್ಬೋದು, ರೇಟ್ ಕಡಿಮೆನೂ ಆಗ್ಬೋದು, ಹೆಚ್ಚಿಗೆನೂ ಆಗ್ಬೋದು. ಅದನ್ನು ಹೆಂಗಂತ ಹೇಳಕ್ ಬರಲ್ಲ. ಈಗ ನೋಡಿ, ಈಗ ಟೊಮೆಟೊ ರೇಟ್ ಇದ್ದಾಗ ಎಲ್ಲ ಟೊಮೆಟೊ ಹಾಕಿಬಿಡ್ತಾರೆ, ಅವಾಗ ಕೇಳರೇ ಇರಲ್ಲಲ್ವಾ? ಅದ್ರದ್ದಂತೂ ಭಾರಿ ಭಯಾನಕ ಪರಿಸ್ಥಿತಿ. ಒಂದೊಂದ್ಸಲ ಎಷ್ಟೋ ಬಾಕ್ಸ್ಗಳು ಅಲ್ಲೇ ಬಿಟ್ಟು ಹಂಗೆ ಬಂದಿದ್ದಾರೆ ನಮ್ಮ ಸ್ನೇಹಿತರೆಲ್ಲ, ನಾನು ನೋಡಿದ್ದೀನಿ. ಅದು ಒಂಥರ ಲಾಟ್ರಿ ಇದ್ದಂಗೆ ಸರ್, ಯಾವಾಗ ಸಿಗುತ್ತಾ ಯಾವಾಗಿಲ್ಲ ಆ ಥರ ತರಕಾರಿದು ಬದುಕು. ಈಗ ನಿಮ್ಮ ಅಡಿಕೆ ಒಂದು ಕೃಷಿ ಜಮೀನಿನಲ್ಲಿ ಅಂದರೆ ಎರೆಹುಳುಗಳು ಯಾವ ರೀತಿ ಇದೆ ಅಂತ ಹೇಳಿ ಅದನ್ನೇನಾದರೂ ಗಮನಿಸಿದ್ರೆ? ಹ್ಞೂ ಸರ್, ನಾವೇನು ಅದು ಹೇಳಿದ್ನಲ್ಲ, ನಿಮ್ಮ ಮೊಟ್ಟೆ ತೆಗ್ದು ಈ ಥರ ಹಾಕ್ತಿದ್ವಿ 2 ಸಾಲು ಬಿಟ್ಟು ಸಾಲಿಗೆ ಅಂತೇಳಿ, ಅದರ ಕೆಳಗಡೆ ಭೂಮಿ ಜಾಸ್ತಿ ಕಾಂಪೋಸ್ಟ್ ಆಗಿಬಿಟ್ಟು ಎರೆಹುಳು ಜಾಸ್ತಿ ಉತ್ಪತ್ತಿ ಆಗ್ತದೆ. ಈಗ ಆ ಥರ ನಿಮ್ಮ ಜಮೀನಲ್ಲಿ ಎರೆಹುಳು ಜಾಸ್ತಿ ಆದಂಗಲ್ಲ, ನಿಮ್ಮ ಕೃಷಿಗೆ ಏನು ಅನುಕೂಲ ಅಂತ ಹೇಳ್ತೀರಾ? ನೆಲ ಮಿದು ಆಗುತ್ತೆ, ಅದರಿಂದ ಗಿಡಗಳಿಗೆ ಬೇರುಗಳಿಗೆ ಎಲ್ಲ ಉಸಿರಾಟಕ್ಕೆ ಸರಾಗವಾಗಿ ಉಸಿರಾಡ್ತವೆ, ಅದರಿಂದ ಗಿಡಗಳು ಚೆನ್ನಾಗಿರ್ತವೆ, ಗ್ರೋತ್ ಆಗ್ತವೆ, ನೀರು ಜಾಸ್ತಿ ಹಿಂಗುತ್ತೆ. ಅದರಿಂದ ಒಟ್ಟಾರೆ ಒಂದು ಕಡೆ ಹೇಳ್ತಾರೆ ಈ ಒಂದು ಎರೆಹುಳು ರೈತನ ಮಿತ್ರ ಅಂತ ಅಲ್ವಾ? ಅದು ಸತ್ಯ ಸರ್. ಅದು ನಾವು ಸಣ್ಣ ರೀತಿಯಲ್ಲಿಯೂ ನೋಡಿದ್ದೀವಿ, ಎರೆಹುಳು ಎಲ್ಲಿ ಹೋಗಿರ್ತತೆ ಅಲ್ಲಿ ಭೂಮಿ ಮಿದುವಾಗಿರ್ತತೆ, ಭೂಮಿಯಿಂದ ನೀರು ಆಳವಾಗಿ ನೆಲಕ್ಕೆ ತೆಳಗೋಗುತ್ತೆ. ಈಗ ಸಾಕಷ್ಟು ನೀವು ಯಾವುದೇ ರೀತಿಯಾದಂಥ ಒಂದು ಕಳೆನಾಶಕ ಕೊಡ್ದಂಗೆ ರಾಸಾಯನಿಕ ಬಳಸ್ದಂಗೆ ಬೆಳಿಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಈ ಕೃಷಿ ಮಾಡ್ತಾ ಇದ್ರಲ್ಲ ಅಡಿಕೆ ಕೃಷಿನ, ಅಂದರೆ ಬೇರೆ ರೈತರಿಗೂ ಈಗ ಈ ನಿಮ್ಮ ಒಂದು ಪದ್ಧತಿ ಏನೈತೆ ಅದನ್ನ ಹೇಳ್ಬೋದಲ್ಲ? ಅದು ಖಂಡಿತ ಸರ್. ನಮ್ಮೂರಾಗ ನಾವು ಒಬ್ಬರೇ ಕೃಷಿ ಮಾಡ್ತಾ ಇಲ್ಲ, ಬರೇ ಕೃಷಿ ಕುಟುಂಬಗಳೇ ಇರೋದು. ಎಲ್ಲರೂ ಈಗ 70% ಕಳೆನಾಶಕ ಅವಾಯ್ಡ್ ಮಾಡಿದ್ದಾರೆ ಆಲ್ರೆಡಿ. ಅಡಿಕೆಯಲ್ಲಿ ಕಳೆ ಬೆಳೆದ್ರೆ ಅದರಿಂದ ಹಸಿರೆಲೆ ಗೊಬ್ಬರ ಆಗುತ್ತೆ, ಅದರಿಂದ ಫಲವತ್ತತೆ ಸಿಕ್ಕತ್ತೆ ಅಂತೇಳಿ ಎಲ್ಲರಿಗೂ ಮನವರಿಕೆ ಆಗ್ತಾ ಇದೆ. ಒಟ್ಟಾರೆ ಕರಿಬಸಪ್ಪ ಅವರೇ, ಈ ಒಂದು ಅಡಿಕೆ ಬೆಳೆ ಬೆಳೀತಾ ಇದ್ರಲ್ಲ, ಇವತ್ತಿನ ದಿನದಲ್ಲಿ ನಿಮ್ಮ ಕೃಷಿ ಬದುಕು ಏನನ್ಸುತ್ತೆ? ಕೃಷಿ ಬದುಕು ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡ್ಬೇಕಂತ ಒಂಥರ ಆಸೆ ಹುಟ್ತಾ ಇದೆ ಸರ್. ಅಷ್ಟು ಮುಂಚೆ ಎಲ್ಲ ಯಾಕಪ್ಪ ನಾವು ರೈತರ ಮಕ್ಕಳಾಗಿ ಹುಟ್ಟಿದೀವಿ, ಜೀವನನೇ ಬೇಡ ಅಂತೇಳಿ ಎಲ್ಲರ ವಲಸೆ ಹೋಗೋ ಅಂತ ಪರಿಸ್ಥಿತಿಗಳೆಲ್ಲ ಇದ್ವು ಅವು. ಈಗ ಎಷ್ಟೋ ಜನ ರೈತರನ್ನ ನಾವು ಮಾತಾಡ್ತಕ್ಕಾರೆ ಹೇಳ್ತಾರೆ, ಸರ್ ಈ ಕೃಷಿ ಜೀವನ ನಮ್ಮ ಮಕ್ಕಳಿಗೆ ಬೇಡ ಸರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಮಕ್ಕಳನ್ನ ಕೃಷಿಗೆ ಕರ್ಕೊಳ್ಬೇಕಂತ ಆಸೆ ಇದೆಯಾ ನಿಮಗೆ? ಕೃಷಿದ ಟಚ್ಚೇ ಅಲ್ಲ ಸರ್, ಇರೋಕ್ಕೂ ಒಬ್ಬನೇ ಮಗ ಇರೋದು ನನಗೆ. ಅವನಿಗೆ ಇದನ್ನೆಲ್ಲ ನೋಡ್ಬಿಟ್ಟು ಈ ಕೃಷಿ ಮಾಡ್ಬೇಕಂತ ಇಂಟ್ರೆಸ್ಟ್ ಬಂದಂತೆ. ಅವನು ಆಲ್ರೆಡಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾನೆ. ಈ ನೆಕ್ಸ್ಟ್ ಫರ್ದರ್ ಅಲ್ಲಿ ಸೆಟ್ ಆಗಲಿಲ್ಲ, ಈ ಕೋವಿಡ್ ಅದು ಇದು ಅಂದರೆ ವಾಪಸ್ ಕರ್ಕೊಂಡ್ಬಂದು ಕೃಷಿಗೆ ಮಾಡಿಸ್ಬೇಕಂತ ನಮ್ಮ ಅನಿಸಿಕೆ. ಈಗ ಒಳ್ಳೆಯ ಒಂದು ಉತ್ತಮವಾದ ಮಳೆಗಾಲ ಅಂತಂದ್ರೆ ಕೃಷಿಯಲ್ಲಿ ಸಾಕಷ್ಟು ನೆಮ್ಮದಿ ಸಂತೋಷ ಕಾಣ್ಬೋದಲ್ವಾ?

ಮೂಸಂಬಿ ಕ್ವಿಂಟಾಲ್ಗೆ 3,500 ರೂಪಾಯಿಂದ 3,800 ರೂಪಾಯಿಗಳು, ಕಿತ್ತಳೆ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,000 ರೂಪಾಯಿಗಳು, ಭತ್ತ ಕ್ವಿಂಟಾಲ್ಗೆ 1,860 ರೂಪಾಯಿಂದ 2,400 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ 1,600 ರೂಪಾಯಿಂದ 1,800 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ 1,500 ರೂಪಾಯಿಂದ 1,900 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ 3,500 ರೂಪಾಯಿಂದ 4,000 ರೂಪಾಯಿಗಳು, ಸೂರ್ಯಕಾಂತಿ ಕ್ವಿಂಟಾಲ್ಗೆ 3,714 ರೂಪಾಯಿಂದ 4,424 ರೂಪಾಯಿಗಳು, ಹುಣಸೆಹಣ್ಣು ಕ್ವಿಂಟಾಲ್ಗೆ 4,500 ರೂಪಾಯಿಂದ 6,000 ರೂಪಾಯಿಗಳು, ತೊಗರಿ ಕ್ವಿಂಟಾಲ್ಗೆ 4,000 ರೂಪಾಯಿಂದ 4,800 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಾಲ್ಗೆ 1,500 ರೂಪಾಯಿಂದ 1,900 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,363 ರೂಪಾಯಿಂದ ಗರಿಷ್ಠ 2,021 ರೂಪಾಯಿಗಳು, ಉದ್ದಿನಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,400 ರೂಪಾಯಿಗಳು, ಹೆಸರುಕಾಳು ಕ್ವಿಂಟಾಲ್ಗೆ 1,500 ರೂಪಾಯಿಂದ 4,900 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 4,469 ರೂಪಾಯಿಂದ 7,899 ರೂಪಾಯಿಗಳು, ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,119 ರೂಪಾಯಿಂದ 2,157 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,074 ರೂಪಾಯಿಂದ 1,656 ರೂಪಾಯಿಗಳು, ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ 2,229 ರೂಪಾಯಿಂದ 2,826 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ 4,770 ರೂಪಾಯಿಂದ 6,069 ರೂಪಾಯಿಗಳು, ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 3,259 ರೂಪಾಯಿಂದ ಗರಿಷ್ಠ 5,631 ರೂಪಾಯಿಗಳು. ಮಾರುಕಟ್ಟೆ ಹರಿಹರದ ಮಾರುಕಟ್ಟೆ ಧಾರಣೆ. ಭತ್ತ ಸೋನೆ ಕ್ವಿಂಟಾಲ್ಗೆ ಕನಿಷ್ಠ 2,030 ರೂಪಾಯಿಗಳಿಂದ ಗರಿಷ್ಠ 2,080 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಕೆಳಗಡೆ ಇದೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಬೇಸಿಗೆ ಹಂಗಾಮಿನಲ್ಲಿ ವಿವಿಧ ನೀರಾವರಿ ಮೂಲಗಳಿಂದ ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತದೆ. ಈ ಸಮಯದಲ್ಲಿ ರೈತ ಬಾಂಧವರು ಸಸಿ ಮಡಿ ತಯಾರಿಸುವ ತಯಾರಿಯಲ್ಲಿದ್ದಾರೆ. ಈ ಸಮಯದಲ್ಲಿ ಬೆರಕೆ ಭತ್ತ ನಿರ್ವಹಣೆ ಬಗ್ಗೆ ನಿಗಾ ವಹಿಸುವುದು ತುಂಬ ಮುಖ್ಯ. ಮುಂಗಾರು ಹಂಗಾಮಿನಲ್ಲಿ ವಿವಿಧ ತಳಿಗಳನ್ನು ರೈತರು ನಾಟಿ ಮಾಡಿದ್ದು, ಭತ್ತದ ಬೆಳೆಯನ್ನು ಕಾಲಾವಧಿಗಳಿಗನುಗುಣವಾಗಿ ನವೆಂಬರ್ ತಿಂಗಳ ಅಂತ್ಯದಿಂದ ಡಿಸೆಂಬರ್ವರೆಗೂ ಕಟಾವು ಮಾಡಿದ್ದಾರೆ. ಈಗ ಬಹುತೇಕ ಭತ್ತದ ಕೊಯ್ಲನ್ನು ಯಂತ್ರದ ಮೂಲಕ ಮಾಡುವುದರಿಂದ ಸಾಕಷ್ಟು ಪ್ರಮಾಣದ ಭತ್ತದ ಬೀಜಗಳು ಗದ್ದೆಯಲ್ಲಿ ಉದುರುತ್ತವೆ. ಹೀಗೆ ಉದುರಿದ ಕಾಳುಗಳು ಬೇಸಿಗೆ ಹಂಗಾಮಿನಲ್ಲಿ ಬೆಳೆದು ನಿಂತು ಇತರೆ ತಳಿಯೊಂದಿಗೆ ಬೆರಕೆಯಾಗುತ್ತವೆ. ಬೆರಕೆ ಭತ್ತ ಗದ್ದೆಯಲ್ಲಿ ಇದ್ದಲ್ಲಿ ಬೇಸಾಯ ಹಾಗೂ ಕೊಯ್ಲಿನ ನಿರ್ವಹಣೆ ಏರುಪೇರಾಗುವುದು. ಆದ್ದರಿಂದ ಮುಂಜಾಗ್ರತೆ ಕ್ರಮವಾಗಿ ಉತ್ತಮ ಭೂಮಿ ಸಿದ್ಧತೆ ಅತ್ಯಗತ್ಯ. ಮುಂಗಾರಿನಲ್ಲಿ ಬೆಳೆದ ತಳಿಯನ್ನೇ ಬೇಸಿಗೆಯಲ್ಲಿ ಬೆಳೆದಲ್ಲಿ ಸಮಸ್ಯೆಯಾಗುವುದಿಲ್ಲ. ಆದರೆ ಇತರೆ ತಳಿಗಳನ್ನು ಬೆಳೆಯುವುದಾದರೆ ಮುಂಜಾಗ್ರತೆ ವಹಿಸಬೇಕಾಗುತ್ತದೆ. ಮುಂಗಾರು ಹಂಗಾಮಿನ ಭತ್ತ ಕಟಾವು ಮಾಡಿದ ತಕ್ಷಣ ಗದ್ದೆಯಲ್ಲಿರುವ ತೇವಾಂಶ ಬಳಸಿಕೊಂಡು ನೇಗಿಲು ಅಥವಾ ಟ್ರ್ಯಾಕ್ಟರ್ನಿಂದ ಒಂದು ಸಾರಿ ಉಳುಮೆ ಮಾಡಿ ನಂತರ 8-10 ದಿನದವರೆಗಾದರೂ ನೀರು ನಿಲ್ಲಿಸಿ ಕೊಳೆಯಲು ಬಿಡಬೇಕು. ಹೀಗೆ ಮಾಡುವುದರಿಂದ ಮುಂಗಾರು ಹಂಗಾಮಿನಲ್ಲಿ ಗದ್ದೆಯಲ್ಲಿ ಉದುರಿದ ಬೀಜಗಳು ಸುಪ್ತಾವಸ್ಥೆ ಮುಗಿಸಿ ಮೊಳಕೆಯಡೆಯುತ್ತವೆ. ನಂತರ ಮತ್ತೊಮ್ಮೆ ಟ್ರ್ಯಾಕ್ಟರ್ನಿಂದ ರೊಳ್ಳೆ ಹೊಡೆದು ಮೊಳಕೆಯಡೆದ ಭತ್ತವನ್ನು ಭೂಮಿಗೆ ಸೇರಿಸುವುದರಿಂದ ಬೆರಕೆ ಭತ್ತ ಸಮಸ್ಯೆಯನ್ನು ನಿರ್ವಹಿಸಬಹುದು. ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಶಿವನು ಭಿಕ್ಷಕ್ಕೆ.